ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಜೌಕು ಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆಯ ಮಹತ್ವ ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಬಿಆರ್ ಅರುಣ್ಕುಮಾರ್ ಅವರೊಂದಿಗಿನ ಸಂದರ್ಶನ ಆಲಿಸಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಗೌರ ರವಿಶಂಕರ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ ಆರ್ಬಿಐ ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ ಓಟಿಪಿ ಸಿಬಿವಿ ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ. ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜೌಗುಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಮಹತ್ವ ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಗೋರ ರವಿಶಂಕರ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದಿದೆ, ನಾವು ಯಾವುದೇ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂತಂದರೆ ಅಲ್ಲಿ ಮಣ್ಣು ಫಲವತ್ತಾಗಿರಬೇಕು. ಮಣ್ಣು ಫಲವತ್ತತೆಯಿಂದ ಕೂಡಿದಾಗ ಮಾತ್ರ ನಾವು ಉತ್ತಮವಾದಂತಹ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ, ಒಳ್ಳೆಯ ಲಾಭವನ್ನು ಮಾಡಿಕೊಳ್ಬಹುದು. ಮಣ್ಣು ಸುಸ್ಥಿತಿಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ನಾವು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ. ಅಂತಹದರಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಗಮನಿಸ್ತೇವೆ ಅಥವಾ ನೋಡಿರ್ತೇವೆ, ನಮ್ಮ ಭೂಮಿಯ ಆಸುಪಾಸಿನಲ್ಲಿ ಮಣ್ಣಿನಲ್ಲಿ ಜೌಗು ಭೂಮಿ ಅಂತ ಕರೀತಾರೆ ಅಥವಾ ಚೌಳ್ ಬಿದ್ದಿದೆ ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಅದನ್ನ ನಾವು ಗುರುತಿಸಿರ್ತೀವಿ, ನೋಡಿರ್ತೀವಿ, ಅಲ್ಲಿ ನೀರಿನ ಸಲೆ ಹೆಚ್ಚಾಗಿರುತ್ತೆ ಅಂತ. ಇನ್ನು ಕೆಲವು ಸಂದರ್ಭದಲ್ಲಿ ನಮಗೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಅರಣ್ಯದ ನಾಶ ಆಗ್ತಾ ಇರುತ್ತೆ, ಅರಣ್ಯನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೇವೆ, ಕಾಡು ಪ್ರದೇಶಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೇವೆ, ಗೋಮಾಳಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೇವೆ. ಇವು ನಮಗೆ ತಿಳಿದಿದೆ, ಗಮನಿಸಿರ್ತೀವಿ. ಆದರೆ ಈ ಜೌಗು ಭೂಮಿನೂ ಕೂಡ ನಾವು ಸಂರಕ್ಷಣೆಯನ್ನು ಮಾಡಬೇಕು. ಜೌಗು ಭೂಮಿ ಈ ಭಾಗದಲ್ಲಿರ್ತಕ್ಕಂತಹ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಆ ಪ್ರದೇಶವನ್ನು ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಗಮನದಲ್ಲಿ ಬರದನೇ ಇರತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಂತಹ ಸಂದರ್ಭದಲ್ಲಿ ಇದಕ್ಕೂ ಕೂಡ ಒಂದು ವಿಶೇಷವಾದ ಮಹತ್ವ ಇದೆ ಅನ್ನುವ ವಿಚಾರವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ವಿಶ್ವ ಜೌಗು ಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಮಹತ್ವ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರು. ಅರುಣ್ ಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಆರಂಭದಲ್ಲೇ ನಮ್ಮ ರೈತ ಬಾಂಧವರಿಗೆ ಒಂದು ವಿಚಾರವನ್ನ ಚಿಕ್ಕದಾಗಿ ತಿಳಿಸಿದೆ. ಜೌಗು ಭೂಮಿ ಅಂತಂದ್ರೆ ಏನು, ಇಂತಹ ಪ್ರದೇಶದಲ್ಲಿರುವಂತಹ ಮಣ್ಣನ್ನು ನಾವು ಯಾತಕ್ಕಾಗಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ, ವಿಶೇಷವಾಗಿ ವಿಶ್ವ ಜೌಗು ಭೂಮಿ ದಿವಸದ ಆಚರಣೆಯನ್ನ ಯಾತಕ್ಕೋಸ್ಕರ ಮಾಡ್ತಾರೆ ಅಂತ ತಿಳಿಸ್ಕೊಡಿ ಸರ್. ಅದು ಮತ್ತೆ ಆಚರಣೆ ಯಾತಕ್ಕೋಸ್ಕರ ಮಾಡಬೇಕು ಅಂತ ಸರ್? ಇದು ವಿಶ್ವ ಜೌಗು ಭೂಮಿ ದಿನ ಅನ್ನುವಂಥದ್ದು ಒಂದು ಪರಿಸರ ಸಂಬಂಧಿತ ದಿನ ಆಚರಣೆಯಾಗಿದೆ ಸರ್. ಇದನ್ನ 1981 ಇರಾನಿನ ಒಂದು ರಾಮ್ಸರ್ ಅನ್ನೋ ಒಂದು ನಗರದಲ್ಲಿ ವಿಶ್ವದ ಎಲ್ಲಾ ಪರಿಸರವಾದಿಗಳು ಸೇರಿಕೊಂಡು ಈ ಜೌಗು ಭೂಮಿಯನ್ನ ನಾವು ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಜೌಗು ಭೂಮಿಗಳು ದಿನೇ ದಿನೇ ನಮ್ಮ ಭೂಮಿಯ ಮೇಲಿಂದ ನಾಶ ಆಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ. ಇವುಗಳಿಂದ ಸಾಕಷ್ಟು ಮನುಕುಲಕ್ಕಿರ್ಬೋದು, ಪ್ರಾಣಿಗಳಿಗಿರ್ಬೋದು, ಪಕ್ಷಿ ಕುಲಕ್ಕಿರ್ಬೋದು, ಅಥವಾ ಗಿಡಗಳಿಗಿರ್ಬೋದು, ಇದಕ್ಕೆ ಅವಶ್ಯಕತೆ ಇದೆ ಈ ಜೌಗು ಪ್ರದೇಶಗಳಂತೇಳಿ ಅವರು ಒಂದು ನಿರ್ಣಯವನ್ನು ಮಾಡಿ ಈ ವಿಶ್ವ ಜೌಗು ಭೂಮಿ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಒಂದು ಸಭೆಯನ್ನು ಸೇರ್ತಾರೆ. ಸೊ ಇದನ್ನ ಆಚರಣೆ ಮಾಡಬೇಕು ಅಂತೇಳಿ ಅವರು ಸಭೆಯನ್ನೇ ಸೇರಿ ಸುಮಾರು 1997 ಇದು ಕಾರ್ಯರೂಪಕ್ಕೆ ಬಂದಿರೋದಿಲ್ಲ. 1997 February 2 ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಯಾವುದರ ಒಂದು ಅಂದ್ರೆ 1971 ಏನ್ ಸೇರಿದ್ರು ಸಭೆ ಇದ್ರ ಬಗ್ಗೆ, ರಕ್ಷಣೆ ಸಂರಕ್ಷಣೆ ಬಗ್ಗೆ ಪರಿಸರವಾದಿಗಳು, ಅದರ ಒಂದು ಸ್ಮರಣೆಗೋಸ್ಕರ February 2 1997 ವಿಶ್ವ ಜೌಗು ಭೂಮಿ ದಿನಾನ ಆಚರಿಸಬೇಕು ಅಂತೇಳಿ ಇದನ್ನ ಆಚರಣೆಯನ್ನ ಮಾಡ್ತಾ ಇದೀವಿ 1997. 2021 August 30 ಇದಕ್ಕೆ UNO ವಿವಿಧ ದೇಶಗಳ ಒಕ್ಕೂಟ ಏನಿದೆ ವಿಶ್ವಸಂಸ್ಥೆ, ಇದರಿಂದ ಮಾನ್ಯತೆ ಸಿಗುತ್ತೆ 2021. ಸೊ 1997 ಕೂಡ ನಾವು ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯದಿಂದ ಆಚರಣೆಯನ್ನ ಮಾಡ್ತಾ ಬರ್ತಾ ಇದೀವಿ. ಅದೇ ರೀತಿ ಈ ವರ್ಷನೂ ಕೂಡ ಒಂದು ಘೋಷವಾಕ್ಯ ಇದೆ 2025. ಅದೇನಪ್ಪಾ ಅಂತಂದ್ರೆ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಅಂತೇಳಿ. ಸೊ ನಮ್ಮ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನು ರಕ್ಷಿಸುವುದು ಅಂತೇಳಿ ನಾವು ಕನ್ನಡದಲ್ಲಿ ಅದನ್ನು ಬೇಕಾದ್ರೆ ತಿಳ್ಕೊಬಹುದು. ಸೊ ವಿಶ್ವ ಜೌಗು ಭೂಮಿ ಅಂದ್ರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತೇಳಿ ಒಂದು ಸೆಲೆಬ್ರೇಷನ್ ಮಾಡಬಹುದು. ಸೊ ಈ ವೆಟ್ಲ್ಯಾಂಡ್ ಅಂತಂದ್ರೆ ಕನ್ನಡದಲ್ಲಿ ಜೌಗು ಭೂಮಿ ಅಥವಾ ನೀರು ನಿಂತ ಜಾಗ ಅಥವಾ ಲೇಕ್ಗಳಂತ ಇಂಗ್ಲಿಷ್ ಅಲ್ಲಿ ಕರಿತೀವಲ್ಲ, ಇಂಥ ಪ್ರದೇಶಗಳನ್ನ ನಾವು ಜೌಗು ಭೂಮಿ ಅಂತೇಳಿ ಕರಿತೀವಿ. ಸೊ ಇದೊಂದು ಮೂಲ ಉದ್ದೇಶ ಏನಪ್ಪ ಅಂದ್ರೆ ರಕ್ಷಣೆ ಸಂರಕ್ಷಣೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ February 2 ವಿಶ್ವ ಜೌಗು ಭೂಮಿ ದಿವಸವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ 1997. ಅಧಿಕೃತವಾಗಿ UNO ಅದಕ್ಕೆ 2021 ಮಾನ್ಯತೆ ನೀಡಿದೆ. ನಾವು ಈ ವಿಶ್ವ ಜೌಗು ಭೂಮಿ ದಿನಾಚರಣೆಯನ್ನ ಆಚರಣೆ ಯಾಕೆ ಮಾಡಬೇಕು ಅಂತ ಹೇಳ್ತೀರಿ, ಮತ್ತೆ ಇದಕ್ಕೆ ಕಾರಣಗಳೇನು ಅಂತ ತಿಳಿಸ್ಕೊಡಿ. ಈಗ ನಾವು ವಿಶ್ವ ಜೌಗು ಭೂಮಿಯ ರಕ್ಷಣೆ ಅಥವಾ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ವಾಯುಮಾಲಿನ್ಯ ಬಗ್ಗೆ ಕೇಳ್ತೀವಿ, ಜಲಮಾಲಿನ್ಯ ಬಗ್ಗೆ ಕೇಳ್ತೀವಿ, ಭೂಮಿ ಮಾಲಿನ್ಯ ಆಗ್ತಾ ಇದೆ, ಮಣ್ಣು ಹದಗೆಡ್ತಾ ಇದೆ ಅಂತ ಹೇಳ್ತೀವಿ, ಕಾಡು ನಾಶ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆದ್ರೆ ಈ ಜೌಗು ಪ್ರದೇಶ ಒಂದು ಎಲೆಮರೆಕಾಯಿ ತರ, ಇದು ಕೂಡ ನಮ್ಮ ಜೊತೆಲೇ ಇರುವಂತ ಒಂದು ಪರಿಸರದಲ್ಲೇ ಇರುವಂತ ಒಂದು ಪ್ರದೇಶ ಆದ್ರೂ ಇದರ ನಾಶದ ಬಗ್ಗೆ ವಿನಾಶದ ಬಗ್ಗೆ ನಾವ್ ಯಾರು ಕೂಡ ಅರಿವನ್ನು ಪಡೆದಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾನು ಕೂಡ ಇಲ್ಲ, ನಮ್ಮ ಅರಿವಿಗೆ ಬರ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ. ಹೌದು, ಹಂಗಂತಾನೆ ಹೇಳ್ಬೋದು. ಸೊ ಒಂದು ಅಂದಾಜಿನ ಪ್ರಕಾರ ಹೇಳಬೇಕು ಅಂದ್ರೆ, ನೀವು ಈ ಜೌಗು ಭೂಮಿ ಪ್ರತಿ ವರ್ಷ 3 ಕಾಡುಗಳಿಗಿಂತ ಹೆಚ್ಚಾಗಿ ಕಣ್ಮರೆ ಆಗ್ತಾ ಇದೆ ಅಂತ, ನಶಿಸಿ ಹೋಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ, ಅಪಾಯದ ಅಂಚಿನಲ್ಲಿದೆ ಅಂತಾನು ಕೂಡ ಹೇಳ್ತಾರೆ. ಈ 1971 ಅಂತ ಹೇಳಿದ್ರಲ್ಲ, 1971 ಇದ್ರ ಬಗ್ಗೆ ಸಭೆ ಸೇರಿದ್ರು. 2021 ನಮ್ಮ UNO ಏನ್ ಕೊಡ್ತಾ, ಅಲ್ಲಿಗೆ 50 ತಗೊಂಡ್ರು ನೀವು, ಆ 50 ಸುಮಾರು 35% ವಿಶ್ವದಲ್ಲಿ ಜೌಗು ಭೂಮಿ ಈಗ ಆಲ್ರೆಡಿ ನಾಶ ಆಗೋಗಿದೆ. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ 35% ಆಲ್ರೆಡಿ ಜೌಗು ಭೂಮಿ ನಾಶ ಆಗಿದೆ. ಇದಕ್ಕೆಲ್ಲ ಕಾರಣಗಳೇನಂದ್ರೆ ಜನಸಂಖ್ಯೆ ಇರ್ಬೋದು, ಹೆಚ್ಚುತ್ತಾ ಇರುವಂತದ್ದು, ನಗರೀಕರಣ, ಕಾರ್ಖಾನೆಗಳ ತ್ಯಾಜ್ಯವನ್ನ ನಾವು ಇದ್ ಮಾಡ್ತಾ ಇರುವಂತದ್ದು, ಜೊತೆಗೆ ಕೃಷಿ ಭೂಮಿ ವಿಸ್ತರಣೆ, ಜನಸಂಖ್ಯೆ ಜಾಸ್ತಿ ಆದಾಗ ಕೃಷಿ ಭೂಮಿ ವಿಸ್ತರಣೆಯನ್ನು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ನಮ್ಮ ಜೌಗು ಪ್ರದೇಶಗಳನ್ನ ನಾವು ಯಾವ ರೀತಿ ಅನ್ಕೊಂಡಿದೀವಿ ಅಂತಂದ್ರೆ, ಈ ನಗರಗಳ ಸುತ್ತಮುತ್ತ ಇರುವಂತದ್ದು ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಇರುವಂತಹ ಜೌಗು ಪ್ರದೇಶಗಳಲ್ಲಿ ಈ ನಮ್ಮ ನಗರ ತ್ಯಾಜ್ಯಗಳನ್ನ ಅದನ್ನ ಡಂಪಿಂಗ್ ಯಾರ್ಡ್ ಒಂಥರ ಅಲ್ಲಿ ಹೋಗಿ ತುಂಬುವಂತ ಜಾಗಗಳನ್ನಾಗಿ ಮಾಡಿ ಜಾಗಗಳಾಗಿ ಕೂಡ ಮಾಡ್ತಾ ಇದೀವಿ. ಅದು ಅತಿಯಾದ ನಮ್ಮ ಮನೋರಂಜನಾ ಚಟುವಟಿಕೆಗಳು, ಪ್ರವಾಸೋದ್ಯಮನೂ ಇರ್ಬೋದು, ಇದೆಲ್ಲ ಕಾರಣಗಳಿಂದ ಈ ಜೌಗು ಭೂಮಿ ಇವತ್ತು ನಾವು ಕಣ್ಮರೆ ಆಗ್ತಾ ಇದೆ, ಬಂಜರು ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅದರಿಂದ ಈ ಜೌಗು ಭೂಮಿಯನ್ನ ನಾವು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನ ಆಚರಿಸಿ ಎಲ್ಲಾ ಸಮುದಾಯಗಳಲ್ಲೂ ಕೂಡ ವಿಶ್ವದಾದ್ಯಂತ ಒಂದು ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಈ ಕುರಿತಂತೆ ಒಂದು ಅರಿವನ್ನ ಮನಸ್ಸಿಗೆ ತಗೋಬೇಕಾಗಿದೆ. ಜೋಗು ಭೂಮಿ ಇದೆ, ಆದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ, ಅದನ್ನ ನಾವು ನಾಶ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಹಾಗಾದ್ರೆ ಸರ್, ಜೌಗು ಭೂಮಿ ಅಂತಂದ್ರೆ ಏನು ಸರ್? ಜೌಗು ಭೂಮಿ ಅಂತಂದ್ರೆ ಸರ್, ಇದೊಂದು ತಗ್ಗು ಪ್ರದೇಶ. ತಗ್ಗು ಪ್ರದೇಶದಲ್ಲಿ ಸದಾ ಕಾಲ ನೀರು ನಿಲ್ಲುವಂತ ಒಂದು ಜಾಗವನ್ನ ನಾವು ಜೌಗು ಭೂಮಿ ಅಂತೇಳಿ ಕರಿತೀವಿ. ಇಲ್ಲಿ ವರ್ಷದ 365 ದಿನಗಳು ಕೂಡ ನೀರು ನಿಂತಿರುತ್ತೆ. ಕೆಲವೊಂದು ಜೌಗು ಭೂಮಿಯಲ್ಲಿ ವರ್ಷದ 365 ದಿನ ಇರುತ್ತೆ, ಕೆಲವೊಂದು ಜೌಗು ಭೂಮಿಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಮಳೆಗಾಲದಲ್ಲಿ ಅಷ್ಟೇ ನೀರಿದ್ದು ಬೇಸಿಗೆಗಾಲದಲ್ಲಿ ನೀರು ಒಣಗುವ ಸಂಭವಗಳು ಕೂಡ ಇರುತ್ತೆ. ಜೌಗು ಭೂಮಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ಈ ಕರಾವಳಿ ಭಾಗಗಳಲ್ಲಿ ಅಂದ್ರೆ ನದಿ ಮತ್ತೆ ಸಮುದ್ರ ಸೇರುವಂತ ಇನ್ನೀರು ಏನ್ ಬರುತ್ತೋ ಆ ತಗ್ಗು ಪ್ರದೇಶಗಳಲ್ಲಿ ಜೌಗು ಹೌದು, ಮತ್ತೆ ಒಳನಾಡಿನಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ನದಿಗಳ ಇನ್ನೀರಿನಲ್ಲೂ ಕೂಡ ನಾವು ಈ ಜೌಗು ಪ್ರದೇಶಗಳನ್ನು ನೋಡಬಹುದು. ಮತ್ತೆ ಅದಕ್ಕೋಸ್ಕರ ಕರಾವಳಿ ಜೌಗು ಪ್ರದೇಶಗಳು, ಒಳನಾಡು ಜೌಗು ಪ್ರದೇಶಗಳು ಅಂತಾನು ಇದಾವೆ. ಮತ್ತೆ ಮಾನವ ನಿರ್ಮಿತ ಜೌಗು ಪ್ರದೇಶಗಳು ಕೂಡ ಕೆಲವೊಂದು ಇದಾವೆ. ನಮ್ಮ ರಾಜ್ಯದಲ್ಲೇ ಕೆಲವೊಂದು ಮಾನವ ನಿರ್ಮಿತ ಜೌಗು ಪ್ರದೇಶಗಳು ಕೂಡ ಇದಾವೆ. ಅಂದ್ರೆ ಒಟ್ಟಾರೆಯಾಗಿ ಏನ್ ಹೇಳ್ಬಹುದು ಅಂತಂದ್ರೆ, ತಗ್ಗು ಪ್ರದೇಶದಲ್ಲಿ ವರ್ಷ ಪೂರ್ತಿ ನೀರು ನಿಲ್ಲುವಂತಹ ಜಾಗವನ್ನ ನಾವು ಜೌಗು ಭೂಮಿ ಅಂತೇಳಿ ಕರಿಬಹುದು. ಈಗ ಜೌಗು ಭೂಮಿ ಅಂತಂದ್ರೆ ಏನು ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಇದರ ವಿಸ್ತರಣೆ ಹೇಗಿದೆ ಅಂತ ಹೇಳಿ ನಾವು ನೋಡಿದಾಗ ವಿಶ್ವದಾದ್ಯಂತ ಜೌಗು ಭೂಮಿ ಎಷ್ಟಿದೆ, ಇನ್ನು ನಮ್ಮ ದೇಶದಾದ್ಯಂತ ಅಂದ್ರೆ ಭಾರತದಲ್ಲಿ ಈ ಜೌಗು ಭೂಮಿಯ ಪ್ರದೇಶಗಳು ಎಷ್ಟಿದೆ, ಇನ್ನು ನಮ್ಮ ಕರ್ನಾಟಕಕ್ಕೆ ಹೋಲಿಕೆಯನ್ನು ಮಾಡಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಈ ಜೌಗು ಭೂಮಿಯ ವಿಸ್ತರಣೆ ಎಷ್ಟಿದೆ ಅನ್ನೋ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಡಿ. ವಿಶ್ವ, ಭಾರತ ಮತ್ತು ಕರ್ನಾಟಕ ಈ ರೀತಿ ನಾವು ಇದನ್ನ ನೋಡೋದಾದ್ರೆ, ಈ ಜೌಗು ಪ್ರದೇಶಗಳನ್ನ ರಾಮ್ಸರ್ ಸೈಟ್ ಅಂತೇಳಿ ಕರೀತಾರೆ. ಈಗ ಹೇಗೆ ಯುನೆಸ್ಕೋ ಸೈಟ್ಸ್ ಅಂತೇನೆ ಕರೀತಾರಲ್ಲ, ಯುನೆಸ್ಕೋ ಸೈಟ್ಸ್ ಅಂತೇಳಿ ಒಂದು ರೆಕಗ್ನೈಸ್ ಸಿಕ್ತು ಒಂದು UNOಯಿಂದ, ವಿಶ್ವಸಂಸ್ಥೆಯಿಂದ ಸಿಕ್ತು ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಆ ಒಂದು ಜಾಗವನ್ನ ನಾವು ಆ ಪ್ರದೇಶವನ್ನ ರಕ್ಷಣೆ ಸಂರಕ್ಷಣೆ ಅಭಿವೃದ್ಧಿ ಅಥವಾ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ಅರ್ಥಕ್ಕೆ ಬರುತ್ತೆ. ಅದೇ ರೀತಿ ಈ ರಾಮ್ಸರ್ ಸೈಟ್, ರಾಮ್ಸರ್ ಅನ್ನುವಂಥದ್ದು ನಾನಾಗಲೇ ಹೇಳಿದ ಹಾಗೆ ಇರಾನಿನ ಒಂದು ನಗರ, ಅಲ್ಲಿ ಮೊದಲು ಈ ಒಂದು ಜೌಗು ಪ್ರದೇಶದ ಸಂರಕ್ಷಣೆ ಬಗ್ಗೆ ಒಂದು ಸಭೆ ಸೇರಿದ ಒಂದು ಸ್ಮರಣೆಯಾಗಿ ಅದಕ್ಕೆ ರಾಮ್ಸರ್ ಸೈಟ್ಸ್ ಅಂತಾನೆ ಹೆಸರಿಟ್ಟಿದ್ದಾರೆ. ವಿಶ್ವದಲ್ಲಿ ಸುಮಾರು 2500 ಹೆಚ್ಚು ಇತರ ರಾಮ್ಸರ್ ಸೈಟ್ಗಳನ್ನ ಗುರುತು ಮಾಡಿದ್ದಾರೆ. ಆ ರಾಮ್ಸರ್ ಸೈಟ್ಗಳು 2500 ಹೆಚ್ಚಿದ್ದಾವೆ. ಇದರ ಗಾತ್ರ ನೀವು ತಗೊಳ್ಳೋದಾದ್ರೆ 2.5 million ಚದರ ಕಿಲೋಮೀಟರ್ಗಳಷ್ಟು ವಿಸ್ತರಣೆ ಇದು ವಿಶ್ವದಾದ್ಯಂತ. ಮತ್ತೆ ಅದನ್ನ ನೀವು ಒಂದು ಸಾಮಾನ್ಯವಾಗಿ ನೀವು ಅರ್ಥ ಮಾಡ್ಕೊಬೇಕು ಅಂದ್ರೆ, ಒಂದು ಮೆಕ್ಸಿಕೋ ದೇಶಕ್ಕಿಂತ ದೊಡ್ಡ ಭೂಪ್ರದೇಶದಲ್ಲಿ ಜೌಗು ಪ್ರದೇಶಗಳು ನಮ್ಮ ವಿಶ್ವದಾದ್ಯಂತ ಇದಾವೆ. ಅದರಲ್ಲಿ ನೀವು ಒಂದು ತುಂಬಾ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಾಚೀನ ಜೌಗು ಪ್ರದೇಶವನ್ನು ನೋಡಿದೆ ಪಂತನಾಲ್ ಅಂತಂತೇಳಿ, ಇದು 3 ದೇಶಗಳಲ್ಲಿ ತನ್ನ ವಿಸ್ತರಣೆಯನ್ನು ಹೊಂದಿರುವಂತ ಒಂದು ಜೌಗು ಪ್ರದೇಶ, ಅತಿ ದೊಡ್ಡದಾದಂತ ಜೌಗು ಪ್ರದೇಶ. ಇದರ ವಿಸ್ತರಣೆ ನಿಮಗೆ 42 million ಹೆಕ್ಟೇರ್ಸ್ ಅಷ್ಟು ಪ್ರದೇಶ ಇದೆ. ಇದು ಸೌತ್ ಅಮೆರಿಕದಲ್ಲಿ ಬ್ರೆಜಿಲ್, ಬೊಲಿವಿಯಾ, ಪೊರುಗ್ವೇನ 3 ದೇಶಗಳಲ್ಲೂ ಕೂಡ ಇದು ವಿಸ್ತರಣೆಯನ್ನು ಹೊಂದಿರುವಂತ ಒಂದು ಜೌಗು ಪ್ರದೇಶ. ಈ ಜೌಗು ಪ್ರದೇಶದಲ್ಲಿ ಸುಮಾರು 4,700 ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ಗಿಡಗಳ ಪ್ರಭೇದಗಳನ್ನು ಗುರುತಿಸಿ ಸಂರಕ್ಷಣೆಯನ್ನು ಕೂಡ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ವಿಶ್ವದಲ್ಲಿ ಒಂದು ಅತ್ಯಂತ ಪ್ರಾಚೀನವಾದ ಮೊದಲು ಗುರುತಿಸಲ್ಪಟ್ಟಂತ ಒಂದು ಜೌಗು ಪ್ರದೇಶ ಪಂತನಲ್ ಅಂತೇಳಿ. ಮತ್ತೆ ನಾವು ಭಾರತಕ್ಕೆ ಬಂದ್ರೆ ನಮ್ಮ ಒಟ್ಟು ಭೂಪ್ರದೇಶದಲ್ಲಿ 4.6% ಜೌಗು ಪ್ರದೇಶ ನಮ್ಮ ಭಾರತದ ಇದೆ. ಅದರಲ್ಲಿ 15.26 million ಹೆಕ್ಟೇರ್ ಭೂ ಪ್ರದೇಶ ಅಂತ ಕೂಡ ನಾವು ಅದನ್ನ ಹೇಳ್ಬೋದು ಒಟ್ಟು ನಮ್ಮ ಭಾರತ ದೇಶದಲ್ಲಿ. ನಮ್ಮ ದೇಶದಲ್ಲೂ ಕೂಡ 80 ಈ ರಾಮ್ಸರ್ ಸೈಟ್ಸ್ ಏನು ಸಂರಕ್ಷಿತ ಜೌಗು ಪ್ರದೇಶಗಳಂತೇಳಿ ಕೂಡ ಇದಾವೆ. ಅದರಲ್ಲಿ 2nd ಲಾರ್ಜೆಸ್ಟ್ ಜೌಗು ಪ್ರದೇಶ ನಮ್ಮ ಭಾರತದಲ್ಲೇ ಇರುವಂತದ್ದು, ಅದು ಒಡಿಸಾದ ಚಿಲ್ ಲೇಕ್ ಅಂತೇಳಿ ಕರೀತಾರೆ ಅದನ್ನ, ಒರಿಸ್ಸಾ ರಾಜ್ಯದಲ್ಲಿ ಅದು ಇದೆ. ಇದರ ವಿಸ್ತರಣೆ ಸುಮಾರು 70 kilometers ಅಷ್ಟು ವಿಸ್ತರಣೆ ಹೊಂದಿದೆ ಜೌಗು ಪ್ರದೇಶ. ಹಾಗೂ ಇದು 1981 ಇದಕ್ಕೆ ರಾಮ್ಸರ್ ಸೈಟ್ ಅಂತೇಳಿ ಸಂರಕ್ಷಿತ ಜೌಗು ಪ್ರದೇಶ ಅಂತೇಳಿ ಇದನ್ನ ಗುರುತಿಸಿ ಭಾರತದ ಮೊಟ್ಟ ಮೊದಲ ರಾಮ್ಸರ್ ಸೈಟ್ ಸಂರಕ್ಷಿತ ಜೌಗು ಪ್ರದೇಶ ಅಂತೇಳಿ ಇದನ್ನ ಗುರುತನ್ನ ಮಾಡಲಾಗಿದೆ. ಇನ್ ಕರ್ನಾಟಕಕ್ಕೆ ಬಂದ್ರೆ ನಾವು ನಮ್ಮಲ್ಲೂ ಕೂಡ ಸುಮಾರು 682 ಜೌಗು ಪ್ರದೇಶಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ. ಅದರಲ್ಲಿ 622 ಒಳನಾಡಿನ ಜೌಗು ಪ್ರದೇಶಗಳು ಮತ್ತು 60 ಕರಾವಳಿ ಜೌಗು ಪ್ರದೇಶಗಳಿದಾವೆ. ಅದರಲ್ಲಿ ನಮ್ಮಲ್ಲಿ 4 ರಾಮ್ಸರ್ ಸೈಟ್ಸ್ ಅನ್ನ ಗುರುತು ಮಾಡಿದ್ದಾರೆ, ಸಂರಕ್ಷಿತ ಜೌಗು ಪ್ರದೇಶಗಳಂತೇಳಿ ಗುರುತು ಮಾಡಿದ್ದಾರೆ. ಅದ್ರಲ್ಲಿ ಮೊದಲು ನಮಗೆ ನಮ್ಮ ರಾಜ್ಯದಲ್ಲಿ ಗುರುತು ಮಾಡಿದ್ದು ರಂಗನತಿಟ್ಟು ಪಕ್ಷಿಧಾಮ, ಕಾವೇರಿಯ ಈ ನೀರಿನಲ್ಲಿ ತಗ್ಗು ಪ್ರದೇಶದಲ್ಲಿ ಏನ್ ಬರುತ್ತೋ ಆ ಜೋಗು ಪ್ರದೇಶ. ಇದು 2022 ಇದನ್ನ ವಿಶ್ವ ಸಂರಕ್ಷಣೆ ಮಾಡ್ಬೇಕಂತೇಳಿ ಗುರುತಾಗಿದೆ. ಇತ್ತೀಚೆಗೆ 2024 ಲಾಸ್ಟ್ ಇಯರ್ ಅಲ್ಲೂ ಕೂಡ, ಕೊನೆಯ ವರ್ಷದಲ್ಲೂ ಕೂಡ ಅಂಕ ಸಮುದ್ರ ಪಕ್ಷಿಧಾಮ, ಅಗನಾಶಿನಿ ನದಿಮುಖ ಮತ್ತು ಅಗರಿಬೊಮ್ಮನಹಳ್ಳಿ ಅಥವಾ ಮಾಗಡಿ ಕೆರೆ ಅಂತೇಳಿ ಕರೀತಿವಲ್ಲ, ಇವನು ಕೂಡ ಸಂರಕ್ಷಿತ ಪ್ರದೇಶ ಅಂತ ಹೇಳಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಅಂಕ ಸಮುದ್ರ ಪಕ್ಷಿಧಾಮ ಅಥವಾ ಮಾಗಡಿ ಕೆರೆ ಅಂತ ಏನ್ ಕರಿತೀವಲ್ಲ, ಇವು ಮಾನವ ನಿರ್ಮಿತ ಜೋಗು ಪ್ರದೇಶಗಳು. ತುಂಗಭದ್ರಾ ನದಿಯ ಈ ನೀರಿನಲ್ಲಿ ಬರುವಂತ ಒಂದು ಜೋಗು ಪ್ರದೇಶಗಳು. ಇವುಗಳು ಕೂಡ ನಮ್ಮಲ್ಲಿ ರಾಮಸರ್ ಸೈಟ್ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಅಂತೇಳಿ ಇದಾವೆ. ಇನ್ನು ನೀವು ನಮ್ಮ ಸುತ್ತಮುತ್ತಲಿನ ನಮ್ಮ ಹಾಸನ್ ಬೆಂಗಳೂರು ಈ ಕಡೆ ಬಂದ್ರೆ ಮೈಸೂರಿನಲ್ಲಿ ಕುಕ್ಕರಳ್ಳಿ ಕೆರೆ ಇದೆ, ಮತ್ತೆ ಕೊಕ್ಕರೆಬೆಳ್ಳೂರು ನಮ್ಮ ಇಲ್ಲೇ ಇದೆ, ಮತ್ತೆ ಬೆಳ್ಳಂದೂರು ವರ್ತೂರ್ ಕೆರೆ ಇವೆಲ್ಲವೂ ಕೂಡ ಜೋಗು ಪ್ರದೇಶಗಳು ಅಥವಾ ಲೇಕ್ ಅಂತೇಳಿ ವೆಟ್ಲ್ಯಾಂಡ್ ಪ್ರದೇಶಗಳು ಅಂತಾನೆ ಗುರುತಿಸಲ್ಪಟ್ಟಿದೆ. ಸೊ ಇದು ವಿಶ್ವ, ಭಾರತ ಮತ್ತು ಕರ್ನಾಟಕದಲ್ಲಿ ಇರುವಂತ ಜೋಗು ಪ್ರದೇಶಗಳ ಒಂದು ಪಕ್ಷಿ ನೋಟ. ಮತ್ತೊಮ್ಮೆ ತಿಳಿಸಿ ಸರ್, ಕರ್ನಾಟಕದಲ್ಲಿ ಇರತಕ್ಕಂತಹ ಜೌಗು ಪ್ರದೇಶದ ವಿಸ್ತರಣೆ ಇರತಕ್ಕಂತಹ ಜಾಗಗಳು ಯಾವುದು ಅಂತ ಹೇಳಿ. ಈಗ ಕರ್ನಾಟಕದಲ್ಲಿ ಒಟ್ಟು 682 ಜೌಗು ಪ್ರದೇಶಗಳಿದ್ದಾವೆ. ಅದರಲ್ಲಿ ಅತಿ ಪ್ರಮುಖವಾದ ಜೌಗು ಪ್ರದೇಶಗಳು ರಂಗನತಿಟ್ಟು ಪಕ್ಷಿಧಾಮ, ಅಂಕ ಸಮುದ್ರ ಪಕ್ಷಿಧಾಮ ಹಂಪಿಯಲ್ಲಿ ಮಾನವ ನಿರ್ಮಿತ ಜೌಗು ಪ್ರದೇಶ ಇದು, ಅಗನಾಶಿನಿ ನದಿಮುಖ ಅಂದ್ರೆ ಈ ಅರೇಬಿಯನ್ ಸೀ ಮತ್ತು ಅಗನಾಶಿನಿಯ ಮಧ್ಯದಲ್ಲಿ ಬರುವಂತ ಒಂದು ತಗ್ಗು ಪ್ರದೇಶ, ಅದು ಗೋಕರ್ಣದಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ. ಮತ್ತು ಮಾಗಡಿ ಕೆರೆ, ಇದು ಮಾಗಡಿ ಅಂದ್ರೆ ನಮ್ಮ ರಾಮನಗರದಲ್ಲಿ ಇರುವಂತದ್ದಲ್ಲ, ಗದಗದಲ್ಲಿ ಬರುವಂತ ಒಂದು ಮಾಗಡಿ ಕೆರೆ ಪಕ್ಷಿಧಾಮ ಇದನ್ನು ಕೂಡ. ನೀವು ಎಲ್ಲ ನೋಡಿದ್ರೆ ಜೌಗು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಇವು ಪಕ್ಷಿಧಾಮಗಳಾಗೆ, ಪಕ್ಷಿಗಳ ವಲಸೆಗೆ ಮತ್ತೆ ಆ ಪಕ್ಷಿಗಳ ವಾಸಸ್ಥಾನವಾಗಿ ನಾವು ಇವುಗಳನ್ನ ನೋಡ್ತೀವಿ, ಗುರುತಿಸಿಕೊಂಡಿದ್ದಾವೆ. ಹೌದು, ಗುರುತಿಸಿಕೊಂಡಿದ್ದಾವೆ. ಮತ್ತೆ ನಾವು ಬೆಂಗಳೂರಲ್ಲಿ ಬೆಳ್ಳಂದೂರು ಕೆರೆ ಇರ್ಬೋದು, ವರ್ತೂರ್ ಕೆರೆ ಇರ್ಬೋದು, ಕೊಕ್ಕರೆಬೆಳ್ಳೂರು ಇರ್ಬೋದು, ನಾವು ಮೈಸೂರಲ್ಲಿರುವಂತಹ ಕುಕ್ಕರಳ್ಳಿ ಕೆರೆ ಇರ್ಬೋದು, ಇವೆಲ್ಲವೂ ಕೂಡ ಒಂದು ವೆಟ್ಲ್ಯಾಂಡ್ ಏರಿಯಾಗಳು ಅಥವಾ ಜೌಗು ಪ್ರದೇಶಗಳು ಅಂತೇಳಿ ಗುರುತಿಸಿದೀವಿ. ಒಟ್ಟಾರೆ ವಿಶ್ವದಾದ್ಯಂತ ಭಾರತ ಹಾಗೂ ಕರ್ನಾಟಕದಲ್ಲಿ ಈ ಜೌಗು ಭೂಮಿಯ ವಿಸ್ತರಣೆ ಎಷ್ಟು ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಜೌಗು ಭೂಮಿಯನ್ನ ನಾವು ಯಾತಕ್ಕೋಸ್ಕರ ಸಂರಕ್ಷಣೆ ಮಾಡಬೇಕು ಅಥವಾ ಈ ಜೌಗು ಭೂಮಿಯ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡಿ. ಈಗ ನಾವು ಸಾಮಾನ್ಯವಾಗಿ ಜೌಗು ಭೂಮಿಗಳು ಅಂತಂದಾಗ ಇವುಗಳ ಅತಿಯಾದ ಬಳಕೆ, ನಾನಾಗಲೇ ಹೇಳಿದೆ ನಗರೀಕರಣ ಇರ್ಬೋದು. ಈಗ ನೀವು ಉದಾಹರಣೆಗೆ ನೀವು ಬೆಂಗಳೂರಿನ ಇವತ್ತಿನ ಬೆಳ್ಳಂದೂರು ಮತ್ತೆ ವರ್ತೂರು ಪರಿಸ್ಥಿತಿ, ಕೆರೆಗಳ ಪರಿಸ್ಥಿತಿಗಳನ್ನ ನೋಡಿದಿರಿ. ಈ ತರ ಮಾಲಿನ್ಯ ಆಗುವಂತದ್ದು, ಈ ತರ ಮಾಲಿನ್ಯದಿಂದ ದಿನೇ ದಿನ ಏನಾಗ್ತಾ ಇದೆ, ನಗರೀಕರಣ ಅಥವಾ ಈ ತರ ಮಾಲಿನ್ಯದಿಂದ ಅದರ ಪ್ರಾಮುಖ್ಯತೆ ಕಳ್ಕೊಳ್ತಾ ಇದೆ, ಅಥವಾ ಬಂಜರು ಭೂಮಿಗಳಾಗಿ ಅದು ಪರಿವರ್ತನೆ ಆಗ್ತಾ ಇದೆ. ಸೊ ಇವುಗಳನ್ನ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು, ಇವುಗಳಿಂದ ನಮ್ಗೆ ಉಪಯೋಗಗಳೇನು, ಅಥವಾ ಮನುಷ್ಯನಿಗಾಗಿರ್ಬೋದು ಅಥವಾ ಪರಿಸರಕ್ಕಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಏನು ಅಂತ ನೋಡೋದಾದ್ರೆ, ಈ ಜೌಗು ಪ್ರದೇಶಗಳು ಒಂದು ರಿಸರ್ವ್ ತರ, ಕುಡಿಯುವ ನೀರಿನ ರಿಸರ್ವ್ ಗಳಿದ್ದ ಹಾಗೆ. ಈ ಕುಡಿಯುವ ನೀರಿನ ರಿಸರ್ವ್ ಗಳನ್ನ ನಾವು ಕಾಪಾಡ್ಕೊಬೇಕು. ನೀವು ಬೆಂಗಳೂರಿನಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ನೋಡಿರ್ಬೋದು, ನೀರಿನ ಪರದಾಟ ಸಮಸ್ಯೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲೇನಾಗುತ್ತಪ್ಪ ಅಂದ್ರೆ, ಇವು ಪ್ಯೂರಿಫೈರ್ ಆಗಿ ಆಕ್ಟ್ ಮಾಡ್ತವೆ, ನೀರನ್ನ ಶುದ್ಧಿ ಮಾಡ್ತವೆ. ಮತ್ತೆ ಈ ಜೌಗು ಪ್ರದೇಶಗಳಿರೋ ಕಡೆ ಏನಾಗುತ್ತೆ, ವಾಟರ್ ಟೇಬಲ್ ಅಂದ್ರೆ ಅಂತರ್ಜಲ ಮೇಲ್ಮೈಯಲ್ಲೇ ಇರುತ್ತೆ. ಸೊ ಅಂತರ್ಜಲ ಸಮೃದ್ಧಿಯಾಗಿ ಇರುತ್ತೆ, ನೀರಿನ ಅವಶ್ಯಕತೆ ನಮಗೆ ಪೂರೈಸುತ್ತೆ. ಈ ಒಂದು ಕಾರಣದಿಂದ ಮಾಲಿನ್ಯ ರಹಿತವಾಗಿ ಇಟ್ಕೊಂಡ್ರೆ ಒಳ್ಳೆ ಗುಣಮಟ್ಟದ ನೀರನ್ನ ನಾವು ಪಡ್ಕೊಬಹುದು ಅಂತ ಒಂದು. ಮತ್ತೆ ಇವನ್ನ ನೀವು ನಾನಾಗ್ಲೇ ಹೇಳಿದ ಹಾಗೆ ಅನೇಕ ಜಲಚರಗಳು, ಜೀವರಾಶಿಗಳು, ಮತ್ತೆ ಪಕ್ಷಿಗಳು, ಪ್ರಾಣಿಗಳು, ಮತ್ತೆ ಗಿಡಗಳು, ಪ್ರಭೇದಗಳು ಕೆಲವೊಂದು ಜೌಗು ಪ್ರದೇಶಕ್ಕೆ ಸೀಮಿತವಾಗಿರ್ತವೆ. ಅಂತ ಜೌಗು ಪ್ರದೇಶಗಳಲ್ಲೇ ಅವು ಬೆಳೆಯುವಂತದ್ದು, ತನ್ನ ಸಂತಾನ ಅಭಿವೃದ್ಧಿಯನ್ನ ಪಡಿಸುವಂತ. ಸೊ ಇವುಗಳ ಒಂದು ನಾವು ಪರಿಸರ ಒಂದು ಹಿತದೃಷ್ಟಿಯನ್ನು ನೋಡಿದಾಗ ಜೌಗು ಪ್ರದೇಶಗಳನ್ನ ಸಂರಕ್ಷಣೆ ಮಾಡಬಹುದು. ನೀವು ನೋಡಿರ್ಬೋದು ನಮ್ಮ ರಂಗನತಿಟ್ಟಲ್ಲಿ ದೇಶ ವಿದೇಶಗಳಿಂದ ಹಕ್ಕಿಗಳು ಬಂದು ಅಲ್ಲೇ ಬಂದು ಅಲ್ಲೇ ತಮ್ಮ ಸಂತಾನಾಭಿವೃದ್ಧಿಯನ್ನ ಮಾಡಿ ಮತ್ತೆ ಅವು ವಾಪಸ್ ಹೋಗುವಂತದ್ದು. ಸೊ ಅಂತ ಪ್ರದೇಶವನ್ನು ಸಂರಕ್ಷಣೆ ಮಾಡಿದ್ರೆ ಪರಿಸರದಲ್ಲಿ ಇಂಥ ಪಕ್ಷಿಗಳು ಇವುಗಳನ್ನ ಸಂರಕ್ಷಣೆ ಮಾಡೋ ರೀತಿ ಕೂಡ ಆಗುತ್ತೆ. ಇನ್ನೊಂದು ನೋಡಬಹುದು, ಇದು ಉದ್ಯೋಗ ಸೃಷ್ಟಿ ಮಾಡುವಂತ ಜಾಗಗಳಾಗಿ ಕೂಡ ನೋಡಬಹುದು. ಒಂದು ಸೀಮಿತ ಇದರಲ್ಲಿ ಮೀನುಗಾರಿಕೆಗಳನ್ನ ಮಾಡುವಂತದ್ದು, ಫ್ರೆಶ್ ವಾಟರ್ ಇರ್ಬೋದು ಅಥವಾ ನೀವು ಮೆರೈನ್ ವಾಟರ್ ಇದನ್ನು ಕೂಡ ಕರಾವಳಿ ತೀರಗಳಲ್ಲಿ ಕೂಡ ಮಾಡಬಹುದು. ಮತ್ತೊಂದು ಪ್ರವಾಸೋದ್ಯಮ, ಮನರಂಜನಾ ತಾಣಗಳಾಗಿ ಕೂಡ ನೀವು ಮಾಡಬಹುದು. ಈಗ ನಾವು ದಾಲ್ ಲೇಕ್ ಏನು ಹೇಳ್ತೀವಿ, ಅದೊಂದು ವ್ಯಾಪಾರ ಮಾರುಕಟ್ಟೆಯಾಗಿ ಅದು ಪರಿವರ್ತನೆ ಆಗಿದೆ ಕಾಶ್ಮೀರದಲ್ಲಿ. ಸೊ ಅದ್ರ ಮೇಲೆ ಅಲ್ಲಿನ ರೈತರುಗಳು ತಮ್ಮ ವ್ಯಾಪಾರವನ್ನ ಜೀವನವನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಉದ್ಯೋಗವನ್ನು ಸೃಷ್ಟಿಯನ್ನು ಕೂಡ ಮಾಡುತ್ತೆ. ಮತ್ತೆ ಆಹಾರಕ್ಕೆ ಬಂದಾಗ ಒಂದು ಒಳ್ಳೆ ಗುಣಮಟ್ಟದ ಮೀನುಗಳು ಆಹಾರವಾಗಿ ಮನುಷ್ಯನಿಗೆ ಸಿಗುವಂತದ್ದು. ಮತ್ತೆ ಕೃಷಿಯಲ್ಲಿ ಬಂದಾಗ ನಾವು ಈ ಕೆರೆ ಸುತ್ತಮುತ್ತ, ಈ ಡ್ಯಾಮ್ಗಳ ಸುತ್ತಮುತ್ತ ಇರುವಂತ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಜೌಗು ಪ್ರದೇಶಗಳು ಬರುತ್ತವೆ, ಅಲ್ಲಿ ನಾವು ಭತ್ತವನ್ನು ಕೂಡ ಬೆಳೆಯಬಹುದು. ಆಮೇಲೆ ಈ ಕರಾವಳಿ ತೀರಗಳಲ್ಲಿ ಸವೆತ, ಏನು ಭೂಪ್ರದೇಶಗಳು ಸವಿತ ಪ್ರತಿ ವರ್ಷ ಸವಿತಾ ಹೋಗ್ತಾವಲ್ಲ, ಈ ಜೌಗು ಪ್ರದೇಶಗಳು ಇದ್ರೆ ಸಮುದ್ರದ ನೀರು ಒಳಗ್ ಬರುವಂತದನ್ನ ಇವು ತಡೆಯುತ್ತೆ, ಮತ್ತೆ ತಡೆಯುತ್ತೆ. ಜೊತೆಗೆ ಇಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಈ ಜೌಗು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತದ್ದು. ಸೊ ನೀವು ಗೊತ್ತಿರುತ್ತೆ ಮ್ಯಾಂಗ್ರೋವ್ ಕಾಡಿನ ಇವತ್ತು ಪ್ರಪಂಚದಾದ್ಯಂತ ಈ ಐಲ್ಯಾಂಡ್ ಗಳಂತೆ ದ್ವೀಪ ರಾಷ್ಟ್ರಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆನೇ ಅತಿ ಹೆಚ್ಚು ವಿಶ್ಲೇಷಣೆಯನ್ನು ಮಾಡ್ತಾರೆ, ಅವ್ರನ್ನ ಯಾವ ರೀತಿ ಸಂರಕ್ಷಣೆಗೆ ಯಾವ ರೀತಿ ಬಳಸ್ಕೊಬೇಕು ಅನ್ನುವಂಥದ್ದು. ಈ ಮ್ಯಾಂಗ್ರೋವ್ ಕಾಡುಗಳು ಬದುಕಬೇಕು ಅಂದ್ರೆ ಈ ಜೌಗು ಪ್ರದೇಶಗಳು ಕರಾವಳಿ ತೀರಗಳಲ್ಲಿ ಇರಲೇಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ಪ್ರವಾಹ ನಿಯಂತ್ರಣ, ಈ ತಗ್ಗು ಪ್ರದೇಶಗಳು ಇತ್ತು ಅಂದ್ರೆ ಬಂದಂತ ನೀರು ಪ್ರವಾಹ ಆಗೋದ್ರ ಬದಲು ತಗ್ಗು ಪ್ರದೇಶಗಳಲ್ಲಿ ಶೇಖರಣೆಯಾಗಿ ಆಗುತ್ತೆ. ಈ ತಗ್ಗು ಪ್ರದೇಶಗಳನ್ನು ನಾವು ನಾಶ ಮಾಡಿದ್ರೆ ಬಂದಂತ ನೀರು ಶೇಖರಣೆ ಆಗದೆ ಪ್ರವಾಹ ಪರಿಸ್ಥಿತಿಯಾಗಿ ಮನೆ ಜಮೀನು ಹೊಲ ಗದ್ದೆಗಳೆಲ್ಲ ನೀರು ತುಂಬುವಂತ ಪರಿಸ್ಥಿತಿನೂ ಕೂಡ ಬರುತ್ತೆ. ಇದೆಲ್ಲ ಜೊತೆಗೆ ಒಂದು ಹವಾಮಾನವನ್ನು ತಗ್ಗಿಸುವಿಕೆ, ಹವಾಮಾನ ಬದಲಾವಣೆ ಏನು ಅಂತ ಇವತ್ತು ಮಾತಾಡ್ತಾ ಇದೀವಿ, ಈ ಜೌಗು ಪ್ರದೇಶಗಳಲ್ಲಿ ಈ ಕಾರ್ಬನ್ ಏನು ಅಥವಾ ಮೀಥೇನ್ ಇವನ್ನ ಹಿಡಿದಿಟ್ಕೊಳ್ಳುವಂತ ಒಂದು ತಾಕತ್ತು ಜೌಗು ಪ್ರದೇಶಗಳಲ್ಲಿ ಇರುತ್ತೆ. ಜೌಗು ಪ್ರದೇಶಗಳನ್ನು ಕಾಪಾಡಿದಷ್ಟು ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಏನಿದಾವಲ್ಲ ಅಂತವನ್ನ ನಾವು ಈ ಜೌಗು ಪ್ರದೇಶದಲ್ಲಿ ಒಂದು ಮಟ್ಟಕ್ಕೆ ಕಾಪಾಡ್ಕೊಬಹುದು, ಗ್ಲೋಬಲ್ ವಾರ್ಮಿಂಗ್ ಅನ್ನ ತಡೆ ಹಿಡಿಬಹುದು ಅನ್ನೋದು ಕೂಡ ಒಂದು ಉದ್ದೇಶ. ಸೊ ಇವೆಲ್ಲ ಪ್ರಾಮುಖ್ಯತೆ ಇರೋದ್ರಿಂದ ನಾವು ಜೌಗು ಪ್ರದೇಶಗಳನ್ನ ಕಾಪಾಡ್ಕೊಂಡು ಸಂರಕ್ಷಣೆ ಮಾಡಬೇಕು ಅಂತ. ನಾವು ಸಾಮಾನ್ಯ ಮಣ್ಣಿನ ಗುಣಲಕ್ಷಣಗಳನ್ನು ನೋಡಿದ್ದೇವೆ, ಮತ್ತೆ ಅಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ, ಮತ್ತೆ ಅಲ್ಲಿ ಮಣ್ಣನ್ನು ನಾವು ಪರೀಕ್ಷೆಯನ್ನು ಮಾಡಿ ಅಲ್ಲಿ ಆ ಪೋಷಕಾಂಶಗಳ ಕೊರತೆ ಏನಿದೆ ಅದನ್ನು ನಾವು ಪೂರೈಸಿಕೊಂಡು ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಈ ಜೌಗು ಭೂಮಿ ಮಣ್ಣಿನಲ್ಲೂ ಕೂಡ ಅದಕ್ಕೆ ಅದರದೇ ಆದಂತಹ ಗುಣಲಕ್ಷಣಗಳಿರುತ್ತೆ. ಹಾಗಾಗಿ ಈ ಜೌಗು ಭೂಮಿಯ ಮಣ್ಣಿನ ಗುಣಲಕ್ಷಣಗಳು ಏನು ಅಂತ ತಿಳಿಸ್ಕೊಡಿ. ಈಗ ನಾವು ಈ ಜೌಗು ಭೂಮಿಯನ್ನ ಕೃಷಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ನಾನು ಆಗ್ಲೇ ಹೇಳದಾಗೆ ಈ ಅಣೆಕಟ್ಟುಗಳ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮತ್ತು ಈ ದೊಡ್ಡ ದೊಡ್ಡ ಕೆರೆಗಳ ಸುತ್ತಮುತ್ತ ಈ ಜೌಗು ಪ್ರದೇಶಗಳು ಬರ್ತವೆ. ಸೀಪೇಜ್ ವಾಟರ್ ಅಂತ ಹೇಳಿ ಅದು ಪ್ರದೇಶ ಜೌಗು ಆಗಿರುತ್ತೆ. ಇಂಥ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ನಾವು ಬೆಳೆಯುವಂತ ಬೆಳೆ ಅಂದ್ರೆ ಭತ್ತನೆ, ಭತ್ತ ಬಿಟ್ಟು ಬೇರೆ ಯಾವುದು ಮಾಡಕ್ ಆಗೋದಿಲ್ಲ. ಈ ವೆಸ್ಟ್ ಬೆಂಗಾಲ್ ಕಡೆ ಸ್ವಲ್ಪ, ಪಶ್ಚಿಮ ಬಂಗಾಳ ಈ ಕಡೆ ಎಲ್ಲ ಸ್ವಲ್ಪ ಜೂಟ್ ಅನ್ನ ಬಳಸಿ ನಾರಿಗೋಸ್ಕರ ಜೂಟ್ ಅನ್ನ ವಾಟರ್ ಲಾಗ್ಡ್ ಸಾಯಿಲ್ಸ್ ಅಂತ ಕರಿತೀವಿ ಇದನ್ನ ಬೇಕಾದ್ರೆ, ಅಥವಾ ಜೌಗು ಭೂಮಿ ಅಂತ ಏನ್ ಕರಿತೀವಿ. ಇಲ್ಲಿ ಬೆಳೀತಾರೆ. ಈಗ ನಮ್ಮ ರಾಜ್ಯ ಮಟ್ಟಕ್ಕೆ ಬಂದ್ರೆ ನಾವು ಹೆಚ್ಚಾಗಿ ಭತ್ತವನ್ನೇ ಈ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು. ಈ ಜೌಗು ಪ್ರದೇಶ ಮಣ್ಣಿನ ಗುಣಲಕ್ಷಣಗಳು ನಾರ್ಮಲ್ ಸಾಯಿಲ್ ಅಂದ್ರೆ ನಾವೇನು ರಾಗಿ ಭತ್ತ ಬೆಳೆಯುವಂತ ಮಣ್ಣಿಗೆ ಹೋಲಿಸ್ಕೊಂಡ್ರೆ ವಿಭಿನ್ನವಾಗಿ ಇರುವಂತ ಗುಣಲಕ್ಷಣಗಳು, ಅದು ಭೌತಿಕ ಇರ್ಬೋದು, ರಾಸಾಯನಿಕ ಇರ್ಬೋದು, ಅಥವಾ ಜೈವಿಕ ಗುಣಲಕ್ಷಣಗಳು ವಿಭಿನ್ನವಾಗಿರುತ್ತೆ. ಉದಾಹರಣೆಗೆ ನಾವು ಈ ಒಂದು ನಾರ್ಮಲ್ ಸಾಯಿಲ್ ತಗೊಂಡ್ರೆ ಅದರಲ್ಲಿ ನಾವು 100 ಭಾಗ ಅಂತ ಮಣ್ಣನ್ನು ತಗೊಂಡ್ರೆ ಅದರಲ್ಲಿ 50 ಭಾಗ ಘನರೂಪಗಳಿರ್ತವೆ. ಆ 50 ಭಾಗ ಘನರೂಪಗಳಲ್ಲಿ 45 ಭಾಗ ಖನಿಜಗಳಿರುತ್ತವೆ, ಅಂದ್ರೆ ಮಿನರಲ್ ಮ್ಯಾಟರ್ಸ್ ಇರ್ತವೆ. ಇನ್ನು 5 ಭಾಗ ಸಾವಯವ ಅಂಶ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರಲೇಬೇಕು, ಇದು ಫಿಕ್ಸ್ ಇರಲೇಬೇಕು. ಇನ್ನು 50 ಭಾಗದಲ್ಲಿ 25 ಭಾಗ ದೊಡ್ಡ ರಂಧ್ರಗಳು, 25 ಭಾಗ ಸಣ್ಣ ರಂಧ್ರಗಳು ಅಂತೇಳಿ ಪೋರ್ಸ್ ಅಂತೇಳಿ ಕರಿತೀವಿ, ಇವಿರ್ತವೆ. ಈ ದೊಡ್ಡ ರಂಧ್ರಗಳಲ್ಲಿ ಯಾವಾಗಲೂ ಗಾಳಿ ಇರಬೇಕು, ಸಣ್ಣ ರಂಧ್ರಗಳಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಇದನ್ನ ನಾವು ಫೀಲ್ಡ್ ಕೆಪಾಸಿಟಿ ಅಂತೇಳಿ ಕರಿತೀವಿ, ಅಂದ್ರೆ ಮಣ್ಣು ಆರ್ದ್ರತೆ ಇರುವಂತ ಮಣ್ಣು, ಕೃಷಿಗೆ ಯೋಗ್ಯವಾಗಿರುವಂತ ಮಣ್ಣು ಅಂತ ಕರಿತೀವಿ. ಅದೇ ಜೌಗು ಪ್ರದೇಶದಲ್ಲಿ ಆಗಿರೋದಿಲ್ಲ, ಇದು ವ್ಯತ್ಯಾಸ ಇರುತ್ತೆ. ನೀರು ಯಾವಾಗಲೂ ನಿಲ್ಲೋದ್ರಿಂದ ದೊಡ್ಡ ರಂಧ್ರಗಳಲ್ಲೂ ನೀರೇ ಇರುತ್ತೆ, ಸಣ್ಣ ರಂಧ್ರಗಳಲ್ಲೂ ನೀರಿರುತ್ತೆ, ಗಾಳಿ ಇರಲ್ಲ. ಸೊ ಅದಕ್ಕೆ ಇದನ್ನ ರಾಸಾಯನಿಕವಾಗಿ ಈ ಮಣ್ಣುಗಳನ್ನ ನಾವು ಆಮ್ಲಜನಕ ರಹಿತ ಮಣ್ಣುಗಳು, ಅನರೋಬಿಕ್ ಸಾಯಿಲ್ಸ್ ಅಂತೇಳಿ ಕರಿತೀವಿ, ಅಥವಾ ಸ್ಯಾಚುರೇಟೆಡ್ ಸಾಯಿಲ್, ಹೈಡ್ರಿಕ್ ಸಾಯಿಲ್ಸ್ ಅಂತೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆಮ್ಲಜನಕ ರಹಿತ, ಗಾಳಿ ಇರೋದಿಲ್ವಲ್ಲ ಅಲ್ಲಿ, ಸೊ ಗಾಳಿ ಇಲ್ಲದೆ ಇರುವಂತ ಮಣ್ಣನ್ನು ಅನರೋಬಿಕ್ ಸಾಯಿಲ್ಸ್ ಅಂತೇಳಿ ಕರಿತೀವಿ. ಈ ಅನರೋಬಿಕ್ ಕಂಡೀಷನ್ ಇರೋದ್ರಿಂದನೇ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳು ಮಣ್ಣಿನ ಗುಣಧರ್ಮಗಳ ಮೇಲೆ ಬೀರುತ್ತೆ. ಇಲ್ಲೇನಾಗುತ್ತೆ ಅಂತಂದ್ರೆ, ನಿಮ್ಗೆ ಈ ರಿಡಕ್ಷನ್ ಕಂಡೀಷನ್ ಆಗ್ಬಿಟ್ಟು ನೀರು ಸದಾಕಾಲ ನಿಂತು ರಿಡಕ್ಷನ್ ಕಂಡೀಷನ್ ಆಗಿ ಈ ಅಲ್ಯೂಮಿನಿಯಮ್ಮು, ಐರನ್ನು, ಮತ್ತೆ ಮ್ಯಾಂಗನೀಸ್ ಅನ್ನೋ ಒಂದು ಏನು ಮೈಕ್ರೋ ಎಲಿಮೆಂಟ್ಸ್ ಗಳು ಬರ್ತವಲ್ಲ, ಇವು ರಿಡಕ್ಷನ್ ಕಂಡೀಷನ್ ಹೋಗಿ ಟಾಕ್ಸಿಟಿ ಲೆವೆಲ್ ವರೆಗೂ ಕೂಡ ಹೋಗ್ತವೆ, ಸಾಧ್ಯತೆ ಇರುತ್ತೆ. ಆ ಟಾಕ್ಸಿಟಿ ಲೆವೆಲ್ ಬಂದಾಗ ಭತ್ತದ ಗಿಡದ ಬೇರುಗಳು ನಂಜು ಆಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಇದನ್ನ ನಾವು ಸ್ವಲ್ಪ ಗಮನಿಸಬೇಕು. ಇನ್ನೊಂದೇನಪ್ಪ ಅಂತಂದ್ರೆ, ಸದಾಕಾಲ ನೀರು ನಿಂತಿರೋದ್ರೆ ಇಂದ ಇಲ್ಲೇನಾಗುತ್ತೆ, ಸಾವಯವ ಅಂಶ ಪೂರ್ಣ ಪ್ರಮಾಣದಲ್ಲಿ ಕಳೆಯೋದ್ ಬದಲು ಅರೆ ಕಳೆಯುವಿಕೆ ಆಗುತ್ತೆ. ಕಳೆಯೋದು ಕೊಳೆಯೋದು ಅಂತ ಹೇಳಿ ಮಾತಾಡ್ತೀವಲ್ಲ ಆ ರೀತಿ. ಸೊ ಈ ತರ ಆಗೋದ್ರಿಂದ ಏನಾಗುತ್ತೆ, ಈ ಮೀಥೇನ್ ಗ್ಯಾಸು ಪ್ರೊಡಕ್ಷನ್ ಆಗುತ್ತೆ. ಇನ್ ಕಾರ್ಬನ್ ಡೈಆಕ್ಸೈಡ್ ಬದಲು ಮೀಥೇನ್ ಗ್ಯಾಸು ಪ್ರೊಡಕ್ಷನ್ ಆಗುತ್ತೆ. ಸಾಮಾನ್ಯವಾಗೆಲ್ಲ ಹೇಳ್ತಾ ಇರ್ತಾರೆ, ಭತ್ತ ಬೆಳೆಯುವಂತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಭತ್ತವನ್ನ ನಿಂತ ನೀರಿನಲ್ಲಿ ಬೆಳೆದ್ರೆ ಈ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಇಮಿಷನ್ ಜಾಸ್ತಿ ಆಗಿ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಆಗ್ತಾ ಇರುತ್ತೆ ಅಂತೇಳಿ ವಿಶ್ವದಾದ್ಯಂತ ಈ ನಮ್ಮ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಏನಿದಾವ ಆ ದೇಶಗಳ ಮೇಲೆ ಬ್ಲೇಮ್ ಮಾಡ್ತಾ ಇರ್ತಾರೆ, ನೀವು ಭತ್ತ ಜಾಸ್ತಿ ಬೆಳೀತಾ ಇದೀರಿ, ನಿಮ್ಮಿಂದ ಈ ರೀತಿ ಆಗ್ತಾ ಇದೆ ಅಂತೇಳಿ. ಸೊ ಇದೊಂದಾಗುತ್ತೆ. ಮತ್ತೆ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಈ ಮಣ್ಣಿನಲ್ಲಿ ಮೇಲ್ಭಾಗದಲ್ಲೇ ನೀರಿನ ಅಂತರ್ಜಲದ ಒಂದು ಸಾಂದ್ರತೆ ಹೆಚ್ಚಿರುತ್ತೆ. ತೇವವಾದಾಗ ಈ ಮಣ್ಣು ಮೃದುವಾಗಿ ಸಿಗುತ್ತೆ, ಒಣಗದಾಗ ಈ ಮಣ್ಣು ಗಟ್ಟಿಯಾಗಿ ಮಾರ್ಪಾಡಾಗುತ್ತೆ, ಗಡಿಸುವಿಕೆ ಜಾಸ್ತಿ ಇರುತ್ತೆ, ಜೊತೆ ಅತಿಯಾದ ಸಾಂದ್ರತೆ ಇರುತ್ತೆ ಕಣಗಳ ಮಧ್ಯ, ಒಂದಕ್ಕೊಂದು ಒಂದೊಂದು ಕಣಗಳು ಅತಿಯಾದ ಸಾಂದ್ರತೆಯಿಂದ ಜೋಡಣೆ ಆಗಿರುತ್ತವೆ. ಉಳುಮೆ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುವಂತಹ ಮಣ್ಣು. ಇದ್ರ ಜೊತೆಗೆ ಈ ಮಣ್ಣಿನ ಬಣ್ಣ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದಲ್ಲಿ ಅತಿ ಹೆಚ್ಚಾಗಿ ಮಣ್ಣನ್ನು ನೋಡಬಹುದು. ನೀರು ತೇವಾಂಶ ಎಲ್ಲ ಹೋಗಿ ಬೇಸಿಗೆಗಾಲಕ್ಕೆ ನೋಡಿದ್ರೆ ಈ ಮಣ್ಣಿನ ಮೇಲ್ಭಾಗದಲ್ಲಿ ಬಿಳಿ ಬಿಳಿ ಬಣ್ಣದ ಪದರಗಳನ್ನು ನಾವು ನೋಡಬಹುದು. ಆ ಪದರಗಳು ಏನಪ್ಪ ಅಂದ್ರೆ ಕರಗುವ ಲವಣಗಳು ನೀರಿನಲ್ಲಿ ಕರಗಿ ನಿಂತಿರುತ್ತೆ. ಜೌಗಾಗಿದ್ದಾಗ ನೀರೆಲ್ಲ ಆವಿಯಾಗೋದ್ಮೇಲೆ ಆ ಲವಣಗಳು ಮಣ್ಣಿನ ಮೇಲೆ ಬರುತ್ತೆ, ಅದನ್ನೇ ನಾವು ಕರ್ಲು ಭೂಮಿ ಅಥವಾ ಚೌಳು ಭೂಮಿ ಅಂತೇಳಿ ಕೂಡ ಕರಿತೀವಿ. ಈ ಕರ್ಲು ಭೂಮಿ ಚೌಳು ಭೂಮಿ ಅಂತೇನು ಕರಿತೀವಲ್ಲ, ಇದರ ಒಂದು ನಿರ್ವಹಣೆ ಪದ್ಧತಿನೇ ಡಿಫ್ರೆಂಟ್ ಆಗಿರುತ್ತೆ. ನಾವು ಮಾಮೂಲಿ ಮಣ್ಣನ್ನ ನಿರ್ವಹಣೆ ಮಾಡಿದಾಗ ಬೇಸಾಯ ಮಾಡಿದಾಗ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಎಷ್ಟು ಪ್ರಮಾಣದಲ್ಲಿ ಕರಳು ಚೌಲಿದೆ ಅನ್ನೋದ ತಿಳ್ಕೊಂಡು ಅದರ ಆಧಾರದ ಮೇಲೆ ಕೆಲವೊಂದು ಅಮೆಂಡ್ಮೆಂಟ್ಸ್ ಅಂತೇಳಿ ಕರಿತೀವಿ, ಅದನ್ನ ಕಂಡೀಷನರ್ಸ್ ಅಥವಾ ಅಮೆಂಡ್ಮೆಂಟ್ಸ್ ಅಂತೇಳಿ ಕರಿತೀವಿ. ಕೊಟ್ಟಿಗೆ ಗೊಬ್ಬರ, ಜಿಪ್ಸಮ್ ಈ ತರದವನ್ನ ಜಾಸ್ತಿ ಹಾಕಿ ಮಣ್ಣಿನ ನಿರ್ವಹಣೆಯನ್ನು ಮಾಡಿ ನಾವು ಕೃಷಿಯನ್ನ ಮಾಡಬೇಕು. ಇನ್ನು ಜೈವಿಕ ಒಂದು ಕ್ಯಾರೆಕ್ಟರಿಸ್ಟಿಕ್ ಗುಣಧರ್ಮಗಳು ಬಂತು ಅಂತಂದ್ರೆ, ಇಲ್ಲಿ ಆಮ್ಲಜನಕ ಇಲ್ಲದೆ ಇರೋದ್ರಿಂದ ಕೆಲವು ಸೂಕ್ಷ್ಮಾಣುಜೀವಿಗಳು, ನಾವು ನಾರ್ಮಲ್ ಸಾಯಿಲ್ ಅಲ್ಲಿ ಕಾಣುವಂತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಫ್ಯಾಕಲ್ಟೇಟಿವ್ ಅಂದ್ರೆ ಅನರೋಬಿಕ್ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅಂದ್ರೆ ಈ ಫ್ಯಾಕಲ್ಟೇಟಿವ್ ಅಥವಾ ಅನರೋಬಿಕ್ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಅವು ನಮ್ಮ ಕೃಷಿಗೆ ಸೂಕ್ತವಲ್ಲ. ಅವು ಒಂದು ನಮ್ಮ ಕೃಷಿಗೆ ಅವು ಯೋಗ್ಯವಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು, ಅವುಗಳಿಂದ ಏನು ಉಪಯೋಗನು ಕೂಡ ನಮಗೆ ಆಗೋದಿಲ್ಲ. ಇದು ಒಂದು ನಾರ್ಮಲ್ ಸಾಯಿಲ್ ಗಿಂತ ವಿಭಿನ್ನ ಆಗಿರುತ್ತೆ ಜೌಗು ಭೂಮಿಯ ಮಣ್ಣಿನ ಗುಣಲಕ್ಷಣಗಳು. ಒಟ್ಟಾರೆ ಈ ಒಂದು ಜೌಗು ಭೂಮಿ ಇರ್ತಕ್ಕಂತಹ ಮಣ್ಣಿನಲ್ಲಿ ಸಂಪೂರ್ಣವಾಗಿ ನೀರಿನ ಅಂಶನೇ ಹೆಚ್ಚಿರುವ ಕಾರಣ ಅಲ್ಲಿ ಗಾಳಿ ಆಡ್ಲಿಕ್ಕೆ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕೃಷಿಯನ್ನ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರಿ. ಈಗ ಈ ಜೌಗು ಭೂಮಿಯ ಮಾಲಿನ್ಯವನ್ನ ಮಾಡಿದ್ರೆ ಏನೆಲ್ಲ ತೊಂದರೆಗಳು ನಮ್ಮ ಪರಿಸರದಲ್ಲಿ ಕಂಡು ಬರುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ. ಅತಿಯಾದ ಜೌಗು ಭೂಮಿ ಪ್ರದೇಶಗಳನ್ನ ನಾಶ ಅಥವಾ ವಿನಾಶದ ನಾವು ಮಾಡ್ತಾ ಹೋದ್ರೆ, ಮುಂದಿನ ದಿನಗಳಲ್ಲಿ ಸಂರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಅಂತೂ ಈಗ ಆಲ್ರೆಡಿ ನೋಡ್ತಾ ಇದೀವಿ ಕೆಲವು ಪ್ರದೇಶಗಳ ನಗರಗಳಲ್ಲಿ. ಇದೊಂದು ನಮ್ಗೆ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ, ಇನ್ನೂ ಹೆಚ್ಚಾಗುತ್ತೆ ಇದು. ಮತ್ತೆ ಈಗ ಆಲ್ರೆಡಿ ನಾವು ಇದನ್ನ ನೋಡ್ತಾ ಇದೀವಿ, ಮಾಲಿನ್ಯಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹವಾಮಾನ ವೈಪರೀತ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ಇವೆಲ್ಲವೂ ಕೂಡ ಈ ಜೌಗು ಭೂಮಿಗಳ ಒಂದು ಕಾಂಟ್ರಿಬ್ಯೂಷನ್ಸ್ ಇದ್ದೇ ಇರುತ್ತೆ. ನಾವು ಇದು ನಾಶ ಮಾಡ್ಕೊಳ್ತಿರೋದು ಇದು ಒಂದು ಕಾರಣನೇ ಹವಾಮಾನ ವೈಪರೀತ್ಯ ಆಗೋದಕ್ಕೆ. ಮತ್ತೆ ದಿನೇ ದಿನೇ ಅಂತರ್ಜಲದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಇದನ್ನ ನಾವು ಮಾಲಿನ್ಯ ಮಾಡಿದ್ರೆ ಅದು ಕೂಡ ಮಾಲಿನ್ಯ ಆಗುತ್ತೆ. ಜೊತೆಗೆ ರೋಗಗಳು, ಕೀಟಗಳು, ಎಸ್ಪೆಷಲಿ ಈ ಸೊಳ್ಳೆಯಿಂದ ಬರುವಂತ ರೋಗಗಳು ಹೆಚ್ಚಾಗ್ತಾ ಹೋಗ್ತವೆ. ನಮ್ಮ ಸುತ್ತಮುತ್ತ ಇರುವಂತ ಜೌಗು ಪ್ರದೇಶಗಳನ್ನ ನೀಟಾಗಿ ಇಟ್ಕೊಳ್ಳಿಲ್ಲ ಮಾಲಿನ್ಯ ಮಾಡಿದ್ರೆ. ಮತ್ತೆ ಆಗ್ಲೇ ಹೇಳಿದಾಗೆ ಕೆಲವೊಂದು ಏನು ಪ್ರಾಣಿ ಮತ್ತೆ ಪಕ್ಷಿ ಜಲರ ಜೀವರಾಶಿಗಳು ಏನು ಪ್ರಭೇದಗಳಿದಾವೆ ಅವುಗಳನ್ನ ನಾವು ಕಳ್ಕೊಳ್ತೀವಿ. ಈಗ ಆಲ್ರೆಡಿ ಸುಮಾರು ಪ್ರಭೇದಗಳನ್ನ ನಾವು ಕಳ್ಕೊಂಡಿದೀವಿ, ಇದ್ರ ಜೊತೆಗೆ ಇವು ಕೂಡ ಒಂದಾಗುತ್ತೆ. ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಇವು ಮೀಥೇನ್ ಗ್ಯಾಸ್ ಅನ್ನು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ತವೆ. ಸೊ ಮೀಥೇನ್ ಗ್ಯಾಸ್ ಹೆಚ್ಚಾಗಿ ಪ್ರೊಡ್ಯೂಸ್ ಆದಷ್ಟು ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಾಲಿನ್ಯ ಮಾಡಿದಷ್ಟು ಮೀಥೇನ್ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಆಹಾರ ಪದಾರ್ಥಗಳು, ನಾನು ಆಗ್ಲೇ ಹೇಳಿದೆ ಈ ಜೌಗು ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಮೀನು ಮತ್ತೆ ಭತ್ತ ಎರಡನ್ನ ನಾವು ಆಹಾರವಾಗಿ ಉಪಯೋಗಿಸ್ತೀವಿ. ನೀರು ಪೊಲ್ಯೂಷನ್ ಆದ್ರೆ ಅಲ್ಲಿ ಬರುವಂತ ಒಂದು ಆಹಾರ ಪದಾರ್ಥಗಳು ಕೂಡ ಮಾಲಿನ್ಯ ಪೊಲ್ಯೂಷನ್ ಆಗೇ ಆಗಿರುತ್ತೆ. ಇವೆಲ್ಲವೂ ನಾವು ಮಾಲಿನ್ಯ ಮಾಡಿದ್ರೆ ಜೌಗು ಪ್ರದೇಶಗಳನ್ನ, ಅಲ್ಲಿನ ನೀರನ್ನ ಮಾಲಿನ್ಯ ಅಥವಾ ಆ ಭೂ ಪ್ರದೇಶವನ್ನ ನಾವು ಮಾಲಿನ್ಯ ಮಾಡಿದ್ರೆ, ನಾನು ಆಗ್ಲೇ ಹೇಳಿದಾಗ ಇವೆಲ್ಲವೂ ಕೂಡ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಡೈರೆಕ್ಟ್ ಎಫೆಕ್ಟ್ ಇರ್ತದೆ, ಇಂಡೈರೆಕ್ಟ್ ಎಫೆಕ್ಟ್ ಕೂಡ ಇರುತ್ತೆ ಆಗುತ್ತೆ. ಹಾಗಾಗಿ ನಾವು ಜೌಗು ಭೂಮಿಯ ಪ್ರದೇಶಗಳನ್ನ ಮಾಲಿನ್ಯ ಮಾಡದ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಮಾಡಿಕೊಂಡ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಕಾಪಾಡಿದಾಗ ಆಗುತ್ತೆ ಅಂತ ಹೇಳ್ತೀರಿ. ಇದಕ್ಕೆ ಪೂರಕವಾಗಿ ಸರ್, ಜೌಗು ಭೂಮಿಯ ಸಂರಕ್ಷಣೆ ಕುರಿತಂತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜೌಗು ಭೂಮಿಯ ಸಂರಕ್ಷಣೆ ಅಂತ ಹೇಳಿದ್ರೆ ಸರ್, ನಾವು ಓವರ್ಆಲ್ ಆಗಿ ತಗೊಂಡಾಗ ಇದೊಂಥರ ಎಲೆ ಮರೆ ಕಾಯಿ ತರ ಇರುವಂತ ಒಂದು ಪರಿಸರ ವ್ಯವಸ್ಥೆ ಇದು. ನಮ್ಮ ಕಣ್ಣು ಕಾಣ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇಲ್ಲ, ಆಗ್ತಾ ಇರೋದನ್ನು ನಾವು ನೋಡು ಕೂಡ ಸುಮ್ಮನೆ ಆಗ್ತಾ ಇದೀವಿ, ಇದೇನ್ ಸಮಸ್ಯೆ ಇಲ್ಲ ನಮಗೆ. ಕಾಡು ನಾಶದ ಬಗ್ಗೆ ನಾವು ಜಾಗೃತಿಯನ್ನ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಈ ಜೌಗು ಪ್ರದೇಶಗಳ ಬಗ್ಗೆ ಹೆಚ್ಚು ನಾವು ಜಾಗೃತಿಯನ್ನ ಮಾಡ್ತಾ ಇಲ್ಲ, ಉದಾಸೀನರಾಗಿದ್ದೀವಿ. ಈ ದಿನವನ್ನ ಆಚರಣೆ ಮಾಡ್ತಾ ಇರೋದೇ ಈ ಉದಾಸೀನತೆಯನ್ನ ನಾವು ಕಡಿಮೆ ಮಾಡಿ ಜಾಗೃತಿ ಅರಿವನ್ನ ಮೂಡಿಸಿ ಒಂದು ಶಿಕ್ಷಣವನ್ನ ನೀಡಿ ಸಮುದಾಯ ಮಟ್ಟಗಳಲ್ಲಿ, ಸರ್ಕಾರಗಳು ಮತ್ತು ಸಮುದಾಯ ಇದಕ್ಕೊಂದು ಕಾರ್ಯರೂಪವನ್ನ ತಂದು ಯಾವ ರೀತಿ ನಮ್ಮ ಸುತ್ತಮುತ್ತ ಇರುವಂತಹ ಜೌಗು ಪ್ರದೇಶಗಳನ್ನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಇದರಿಂದ ಏನು ಉಪಯೋಗ ಅನ್ನೋದು ಇನ್ನೂ ನಮ್ಮ ಸಮುದಾಯಗಳಿಗೆ ತಿಳಿದಿಲ್ಲ. ಜೌಗು ಪ್ರದೇಶದ ಉಪಯೋಗ ಏನು ಅಂತ ತಿಳಿದಿಲ್ಲ. ಆ ಒಂದು ತಿಳುವಳಿಕೆಯನ್ನ ನಾವು ಜನಗಳಿಗೆ ತಿಳಿಸಿದ್ರೆ ಖಂಡಿತವಾಗಿ ಇದು ನಿವಾರಣೆ ಆಗುತ್ತೆ, ಈ ಜಗು ಪ್ರದೇಶಗಳ ಒಂದು ನಾಶ ಅಥವಾ ವಿನಾಶ ನಿವಾರಣೆ ಆಗುತ್ತೆ. ಈಗ ನಾವು ಅಲ್ಲಿ ಪ್ರವಾಸೋದ್ಯಮ ಇದೆ, ಸಡನ್ ಆಗಿ ನಾವು ಪ್ರವಾಸೋದ್ಯಮ ನಿಲ್ಸಕ್ಕಾಗಲ್ಲ, ಅಥವಾ ಮೀನುಗಾರಿಕೆ ಇದೆ, ಆ ಮೀನುಗಾರಿಕೆಯನ್ನು ಕೂಡ ನಿಲ್ಸಕ್ಕಾಗಲ್ಲ. ಅವುಗಳನ್ನ ಯಾವ ರೀತಿ ಮಾಡಬೇಕು ಅದಕ್ಕೆ ಆದ ಒಂದು ಚೌಕಟ್ಟನ್ನ ಹಾಕೊಂಡು ಅದಕ್ಕೊಂದು ನಿಯಮಗಳನ್ನ ರೂಪಿಸಿಕೊಂಡು ಅದನ್ನ ಮಾಡಬೇಕು. ಕಾರ್ಖಾನೆ ತ್ಯಾಜ್ಯಗಳನ್ನ ಡಂಪಿಂಗ್ ಯಾರ್ಡ್ಗಳಾಗಿದಾವೆ ಅಥವಾ ನಗರ ತ್ಯಾಜ್ಯಗಳನ್ನ ಡಂಪಿಂಗ್ ಯಾರ್ಡಾಗಿದೆ, ಅದನ್ನ ಯಾವ ರೀತಿ ನಾವು ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು ಈಗ ನೀವೆಲ್ಲ ನೋಡಿರ್ಬೋದು. ಬೆಳ್ಳಂದೂರು ಕೆರೆ ವ್ಯವಸ್ಥೆ ಅಥವಾ ನಮ್ಮ ಹೊರತೂರು ಕೆರೆಗಳ ವ್ಯವಸ್ಥೆ ಬೆಂಗಳೂರಲ್ಲಿ ಏನಾಗಿದೆ, ಸೊ ಆ ರೀತಿ ಅವುಗಳನ್ನ ಸಂರಕ್ಷಣೆ ಮಾಡದೆ ನೀರಿನ ಅಭಾವವನ್ನು ಕೂಡ ಕಡಿಮೆ ಮಾಡ್ಕೊಬಹುದು, ಮತ್ತೆ ಅಂತರ್ಜಲ ವ್ಯವಸ್ಥೆಯನ್ನು ಕೂಡ ಹೆಚ್ಚಾಗಿ ನಾವು ಹೆಚ್ಚುಪಡಿಸಬಹುದು. ಮತ್ತೆ ನೀವು ಕರಾವಳಿ ತೀರಗಳಿಗೆ ಹೋದ್ರೆ ಆ ಒಂದು ಸವಕಳಿ ಏನು ನಾವು ಇವತ್ತು ಪ್ರತಿದಿನ ನಾವು ನೋಡ್ತಾ ಇದೀವಿ, ಪ್ರತಿ ವರ್ಷನೂ ಎಷ್ಟೋ ಪರ್ಸೆಂಟ್ ಭೂಭಾಗ ಹಾಳಾಗ್ತಾ ಇದೆ, ಸವಕಳಿ ಆಗ್ತಾ ಇದೆ. ಅಂತ ಪ್ರದೇಶಗಳಲ್ಲಿ ನಾವು ಮ್ಯಾಂಗ್ರೋವ್ ಕಾಡುಗಳನ್ನ ಬೆಳೆಸಿ ಜೌಗು ಪ್ರದೇಶವನ್ನ ಸಂರಕ್ಷಣೆ ಮಾಡಿದ್ರೆ ಮ್ಯಾಂಗ್ರೋವ್ ಕಾಡುಗಳ ಸಂರಕ್ಷಣೆ ಕೂಡ ಆಗುತ್ತೆ. ಆ ರೀತಿ ನಾವು ನಮ್ಮ ಭೂಭಾಗವನ್ನು ಸಂರಕ್ಷಣೆಯನ್ನ ಮಾಡಬಹುದು. ಸೊ ಇವೆಲ್ಲ ಮಾಡೋದ್ರಿಂದ ನಾವು ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಸಂರಕ್ಷಣೆಯನ್ನ ಮಾಡಿದ್ರೆ ಇದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಮಾನವನಿಗೆ ಅಥವಾ ಪರಿಸರಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಂಗಾಗುತ್ತೆ ಅನ್ನೋ ಉದ್ದೇಶದಿಂದ ವಿಶ್ವ ಜೌಗು ಭೂಮಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕನ್ನ ವಿಶ್ವ ಜೌಗು ಭೂಮಿ ದಿವಸ ಅಂತ ಹೇಳಿ ಕರೀತಾರೆ. ಈ ವರ್ಷದ ಘೋಷವಾಕ್ಯವನ್ನು ಮತ್ತೊಮ್ಮೆ ತಿಳಿಸ್ಕೊಡಿ ಸರ್. ಸೊ ಈ ವರ್ಷದ ಘೋಷವಾಕ್ಯ 2025ರ ಘೋಷವಾಕ್ಯ ಇಂಗ್ಲಿಷಲ್ಲಿ ಹೇಳಿದ್ರೆ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ ಫಾರ್ ಅವರ್ ಕಾಮನ್ ಫ್ಯೂಚರ್, ಕನ್ನಡದಲ್ಲಿ ಅದನ್ನ ನಮ್ಮ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನು ರಕ್ಷಿಸುವುದು ಅಂತೇಳಿ ಒಂದು ಒಳ್ಳೆ ಘೋಷವಾಕ್ಯವನ್ನ ನೀಡಿದ್ರು. ಅಂದ್ರೆ ನಮ್ಮ ಅಂದ್ರೆ ಮಾನವನ ಭವಿಷ್ಯಕ್ಕಾಗಿ ನಾವು ಜೌಗು ಪ್ರದೇಶಗಳನ್ನ ರಕ್ಷಣೆ ಮಾಡಲೇಬೇಕು, ಅದು ಅನಿವಾರ್ಯತೆ ಇದೆ ಈಗಿನ ದಿನಗಳಲ್ಲಿ ಅನ್ನೋದು ಕೂಡ ವರ್ಷದ ಘೋಷವಾಕ್ಯದಲ್ಲಿ ತಿಳ್ಕೊಬಹುದು. ಸರ್, ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ವಿಶ್ವ ಜೌಗು ಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಮಹತ್ವ ಕುರಿತಂತೆ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಎರಡು ರೀತಿ ಜೌಗು ಪ್ರದೇಶಗಳನ್ನು ನೋಡಬಹುದು. ಒಂದು ನಾನು ಆಗ್ಲೇ ಹೇಳಿದೆ ರಂಗಂತಿಟ್ಟು, ಪಕ್ಷಿಧಾಮ ಈ ರೀತಿ. ಇನ್ನೊಂದು ಕೃಷಿಗೆ ಸಂಬಂಧಪಟ್ಟಂತ ಜೌಗು ಪ್ರದೇಶಗಳು. ನಾವು ಹೆಚ್ಚಾಗಿ ರೈತರಿಗೆ ಸಂಬೋಧನೆ ಮಾಡ್ತಾರೆ, ಕೃಷಿಗೆ ಸಂಬಂಧಪಟ್ಟಂತ ಜೌಗು ಪ್ರದೇಶಗಳಲ್ಲಿ ನಾವು ನಿರ್ವಹಣೆಯನ್ನ ಮಾಡಲೇಬೇಕಾಗುತ್ತೆ. ಅದಕ್ಕೆ ಏನೇನು ನಾನು ಆಗ್ಲೇ ಹೇಳಿದಾಗೆ ಜಿಪ್ಸಮ್ ಇರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರಗಳನ್ನ ಮಾಡುವಂಥದ್ದು ಇರ್ಬೋದು, ಇಂಥದನ್ನ ನಾವು ಮಾಡಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿದೆ, ಕೆಲವೊಂದು ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇದೆ. ಇದರಲ್ಲಿ ಒಂದು ಪ್ರಮಾಣಕ್ಕಿಂತ ಲಭ್ಯತೆ ಜಾಸ್ತಿ ಆದಾಗ ಟಾಕ್ಸಿಟಿ ನಂಜುಕಾರಕಗಳಾಗ್ತವೆ, ಇಂಥವುಗಳನ್ನ ನಿರ್ವಹಣೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಜೌಗು ಪ್ರದೇಶದ ಮಣ್ಣಿನನ್ನು ನೀವು ಪರೀಕ್ಷೆ ಮಾಡಿಸಿ, ಪರೀಕ್ಷೆ ಆಧಾರಿತವಾಗಿ ಲವಣಗಳನ್ನ ಅಥವಾ ಗೊಬ್ಬರಗಳನ್ನ, ರಸಗೊಬ್ಬರಗಳನ್ನ ಬಳಕೆ, ಸಾವಯವ ಗೊಬ್ಬರಗಳ ಬಳಕೆ, ಮತ್ತೇನು ಅಮೆಂಡ್ಮೆಂಟ್ಸ್ ಅಂತ ಏನ್ ಹೇಳಿದ್ವಿ ಅಂಥವುಗಳ ಜಿಪ್ಸಮ್ ಇಂಥವುಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡು ಕೃಷಿಯನ್ನ ಮಾಡೋದು ಸೂಕ್ತ. ಇನ್ನು ನಾವು ಈ ರಂಗಂತಿಟ್ಟು ಅಥವಾ ಪಕ್ಷಿಧಾಮ ಈ ತರ ಜೌಗು ಪ್ರದೇಶಗಳಿಗೆ ಬಂತು ಅಂತಂದ್ರೆ ಆದಷ್ಟು ಇದು ನಮ್ಮಲ್ಲೇ ಬರಬೇಕು, ಯಾರೋ ಹೇಳಿ ಮಾಡಿಸುವಂತದಲ್ಲ, ಸಮುದಾಯದ ಮಟ್ಟದಲ್ಲೇ ನಾವು ಇದನ್ನು ರಕ್ಷಣೆ ಮಾಡ್ಕೊಬೇಕು ಅನ್ನೋದು ಬರಬೇಕು. ಎಲ್ಲರೂ ಕೂಡ ಈ ಜೌಗು ಪ್ರದೇಶಗಳನ್ನ ರಕ್ಷಣೆ ಮಾಡೋಣ, ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಈ ಜೌಗು ಪ್ರದೇಶಗಳನ್ನ ಕೊಡೋಣ, ಜೊತೆಗೆ ಪರಿಸರ ಸಂರಕ್ಷಣೆ ಮಾಡಿದಾಗ ಆಗುತ್ತೆ ಅಂತೇಳಿ ಹೇಳ್ತೀನಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಈ ಕುರಿತಂತೆ ಇನ್ನೂ ವಿಚಾರಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು ಅನ್ನೋದಾದ್ರೆ ತಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ ಸರ್? ನಾವು ಕೃಷಿ ವಿಜ್ಞಾನ ಕೇಂದ್ರ ಕನ್ಲಿ ಹಾಸನದಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಎಲ್ಲಾ ದಿನಗಳಲ್ಲೂ ನಾವು ಲಭ್ಯತೆ ಇರ್ತೀವಿ ಬೆಳಿಗ್ಗೆ 9-5 ಗಂಟೆವರೆಗೂ. ನೀವು ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕಿಸೋದಾದ್ರೆ ನನ್ನ ದೂರವಾಣಿ ಸಂಖ್ಯೆ 9008889. ತಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ ಸರ್. 9008889. ಒಳ್ಳೆಯದು ಸರ್. ಇದುವರೆಗೆ ವಿಶ್ವ ಜೌಗು ಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಮಹತ್ವ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿಸಿಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ವಿಶ್ವ ಜೌಗು ಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಮಹತ್ವ ಈ ಕುರಿತು ಹಾಸನ ತಾಲೂಕು ಕಂದಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಗೋರಾ ರವಿಶಂಕರ್. ಕೃಷಿರಂಗ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ ಅವರ ಧ್ವನಿಯಲ್ಲಿರುವ ತವರಿನ ಸಿರಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ದಾರೆ ಹಂಸಲೇಖ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದ, ಏನ್ ಚಂದ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ಕಾಣ, ಕೊಡದಿದ್ದ ಮೇಲೆ ಏನ್ ಚಂದ, ಏನ್ ಚಂದ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವ, ಏನ್ ಚಂದವ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದ ಏನ್ ಚಂದ ಇದುವರೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ತವರಿನ ಸಿರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಯನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ.